ಆಗಲ್ಲ ಸರ್. ನಾವೊಂದು ಮುತುವರಿ ಸರ್, ನಮ್ದೇ ಒಂದು ತೋಟದಲ್ಲಿ ಆಕಳ ಇಟ್ಕೊಂಡಿದ್ವಿ ಸರ್, ಹೈನುಗಾರಿಕೆ ಇದೆ. ಅದು ಜರ್ಸಿ ಮಿಕ್ಸಿ ತಳಿ ಸರ್, ಅದು ಒಂದು 8 ಲೀಟ್ರ್ ಹಾಲು ಕೊಡುತ್ತೆ ಸರ್. ಆದ್ರೆ ನಾವು ಅದಕ್ಕೆ ಖರ್ಚು ಬೆಳಿಗ್ಗೆ 8 ಲೀಟ್ರ್, ಸಾಯಂಕಾಲ 8 ಲೀಟ್ರ್ ಸರ್. ಅದಕ್ಕೆ ನಾವು ಆದ್ರೆ ಒಂದು 2-3 ಲೀಟ್ರ್ ಖರ್ಚು ಮಾಡ್ತೀವಿ ಸರ್. ಅದು ನಮಗೆ ಲಾಭದಾಯಕ ಸರ್. ಅದು ಈಗ ಗೌರ್ಮೆಂಟ್ ಪ್ರಕಾರವಾಗಿ 26-27 ರೂಪಾಯಿ ಲೀಟ್ರ್ ಹಾಲು ತಗೊಳ್ತಾರೆ ಸರ್. 8 ಲೀಟ್ರಿಗೆ ಹಾಲಿಗೆ ಏನಾಯ್ತು ಸರ್, ಬೆಳಿಗ್ಗೆ 8 ಸಾಯಂಕಾಲ 8 ಸರ್. ಆಮೇಲೆ ಅದಕ್ಕೆ ನಾವು ಖರ್ಚೇನು ಜಾಸ್ತಿ ಮಾಡಲ್ಲ ಸರ್, ನಮಗೆ ಲಾಭದಾಯಕವಾಗಿದೆ. ಅದ್ರ ಸಗಣಿ ಗಂಜಲು ಒಂದು ಅಲ್ಲಿ ಕೊಟ್ಟಿಗೆ ಮಾಡಿದ್ದೀವಿ ಸರ್. ಕೊಟ್ಟಿಗೆಯಲ್ಲಿ ಒಂದು ಸಣ್ಣದಾಗಿ ತೊಟ್ಟಿ ಮಾಡಿದ್ವಿ, ಗೋದಾವಿ ಇದನ್ನೆಲ್ಲ ಹಿಡಿತೀವಿ ಸರ್ ತೋಟದಲ್ಲೇ. ಅದನ್ನು ಸ್ಟಾಕ್ ಮಾಡ್ತೀವಿ ಸರ್, ಸ್ಟಾಕ್ ಮಾಡಿಬಿಟ್ಟು ಸಗಣಿ ಅಲ್ಲಿ ಒಂದು ಹೊಲದಲ್ಲೇ ಗುಂಡಿ ಮಾಡಿಬಿಟ್ಟು ಅದಕ್ಕೆಲ್ಲ ಸಗಣಿ ಅದನ್ನೆಲ್ಲ ಸ್ಟಾಕ್ ತುಂಬ್ತೀವಿ ಸರ್. ತುಂಬಿದ ಬಳಿಕ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಸೇದೆ ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಹಾಕ್ತೀವಿ. ಅದು ನಮ್ಮ ತೋಟಕ್ಕೆ ಒಳ್ಳೆ ಉತ್ಪನ್ನ ಆಗುತ್ತೆ ಸರ್. ಆ ಗೋತ ಹಿಡ್ಕೊಂಡಿತ್ತು ಸರ್, ಅದು ಗುಂಡಿ ತುಂಬಿದ ಮೇಲೆ ಅಡಿಕೆ ಗಿಡಕ್ಕೆ ಸುತ್ತವರಿ ಹಾಕ್ತೀವಿ ಸರ್. ಒಂದು ಗಿಡಕ್ಕೆ ಒಂದೊಂದು ಲೀಟ್ರ್ ಜಾಸ್ತಿನೂ ಹಾಕೋಂಗಿಲ್ಲ ಸರ್, ಜಾಸ್ತಿ ಹಾಕಿಬಿಟ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಸರ್. ಅದರಿಂದ ನಮಗೆ ಲಾಭದಾಯಕ. ಮತ್ತೆ ಆ ಗೊಬ್ಬರ ವರ್ಷ ತುಂಬಲು ಗೊಬ್ಬರ ಗುಂಡಿ ಎಲ್ಲ ತುಂಬುತ್ತೆ, ನಾವು ಕಸ ಕಡ್ಡಿ ಸಗಣಿ ಎಲ್ಲ ಹಾಕಿದ್ದು ಅದರಿಂದ ಎಲ್ಲ ತುಂಬಿಟ್ಟು ಗಿಡದ ಸುತ್ತ ಗುಣಿ ಸುತ್ತ ಮಾಡಿ ಗಿಡ ಸುತ್ತ ಗೊಬ್ಬರ ಹಾಕ್ತೀವಿ. ಅದು ನಮ್ಮ ಹಾಲಿನಿಂದಲೂ ಇನ್ಕಮ್ ಇದೆ ಸರ್, ಹಸುವಿನಿಂದ ಸಗಣಿ ಗೋತದಿಂದಲೂ ಇನ್ಕಮ್ ಇದೆ ಸರ್. ಅದ್ರ ಮೇಲ್ಪಟ್ಟು ನಾವು ಜೀವಾಮೃತ ಅಂತ ಮಾಡ್ತಾ ಇದೀವಿ ಸರ್. 2 ರಮ್ಮಿ ಮಾಡ್ತಾ ಇದೀವಿ ಸರ್. 2 ಕೆಜಿ ಪುಡಿ ಬೆಲ್ಲ ಹಾಕ್ತೀವಿ ಸರ್. 2 ಕೆಜಿ ಬೇಳೆ ದ್ವಿದಳ ಧಾನ್ಯದ ಹಿಟ್ಟಿಂದು ಹಾಕ್ತೀವಿ ಸರ್. ಆಮೇಲೆ ಒಂದು ಕೊಡ ಗೋತ, ಒಂದು 10 ಲೀಟ್ರ್ ಗೋತ, ಒಂದು ಪುಟ್ಟಿ ಸಗಣಿ ಹಾಕ್ಬಿಟ್ಟು ಡ್ರಮ್ಗೆ ಅಲ್ಲೇ ಪೈಪ್ನ ನೀರು ಹಿಡಿದು ಬಿಡ್ತೀವಿ ಸರ್. ಅದಕ್ಕೆ ಹಿಡಿದು ಚೆನ್ನಾಗಿ ಗೂರಾಡಿ ಬಾಯಿ ಮುಚ್ಚಿಬಿಡ್ತೀವಿ ಸರ್. ಒಂದು ಟೈಮ್ ಮಾತ್ರ ನಾವು ಬೆಳಿಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್ ಅದನ್ನ ಗೂರಾಡಬೇಕು ಸರ್. ಅದು ಹೆಂಗ ಒಂದೇ ಸುತ್ತು ಒಂದೇ ಕಡೆ ಸುತ್ತಬೇಕು ಸರ್, ಎರಡು ಕಡೆ ಎಲ್ಲ ಸುತ್ತಂಗಿಲ್ಲ. ಯಾಕೆ ಎರಡು ಕಡೆ ಸುತ್ತಿಲ್ಲ ಅಂದ್ರೆ ಒಳಗೆ ಜೀವಾಮೃತಗಳು ಇರ್ತಕ್ಕಂಥವು ಅವು ಸಾಯ್ತವೆ. ಒಂದೇ ಕಡೆ ಬೆಳಿಗ್ಗೆ ಸಾಯಂಕಾಲ ಹಂಗೆ 6 ದಿವಸ ಇಡ್ಬೇಕು ಸರ್. 6 ದಿವಸ ಇಟ್ಟ ಮೇಲೆ ಅದು ಚೆನ್ನಾಗಿ ಕೊಳತು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸರ್. ಅದೇನು ಗಂಜಲು ಅನ್ನೋ ಇದು ಆಗಲ್ಲ. ಆದ್ರಿಂದ ನಾವು ಅದನ್ನೆಲ್ಲ ಬಕೆಟ್ನಲ್ಲಿ ತುಂಬಿಕೊಂಡು ಪ್ರತಿಯೊಂದು ಗಿಡಕ್ಕೂ ನಾವೇ ಸ್ವಂತ ಸರ್. ನಾವು ಈಗ ಬೇರೆ ನೆಚ್ಚಿರೋ ಒಂದು ಗಿಡಕ್ಕೆ ಹಾಕ್ತಾರೆ, ಒಂದು ಗಿಡಕ್ಕೆ ಬಿಡ್ತಾರೆ ಅಂತೀವಿ. ಅದನ್ನ ಹಾಕಿ ಅಂತ ಪ್ರತಿಯೊಂದು ಗಿಡಕ್ಕೆ ಒಂದು ಡ್ರಮ್ ಇಂದು 200 ಗಿಡಕ್ಕೆ ಆಗುತ್ತೆ ಸರ್. ಅಂತ 2 ಡ್ರಮ್ ಮಾಡ್ತೀವಿ ಸರ್. ಮತ್ತೆ ಅದು ಮುಗಿತಾ ಮುಗಿದಟ್ಟಿಗೆ ಮತ್ತೆ ಇನ್ನೊಂದು ಬ್ಯಾಚ್ ಮಾಡಿದ್ವಿ ಸರ್. ಹಂಗೆ ನಮ್ಮ 1200 ಗಿಡ ಇದಾವೆ ಸರ್ ಅಡಿಕೆ. ಇದರಲ್ಲಿ ಎಲ್ಲರೇ ಏನು ಚೆನ್ನಾಗಿ ನೀನು ಗಿಡ ಬರ್ತಾ ಇದ್ದೇವೆ, ಯಾಕೆ ಬರ್ತಾ ಇದ್ದೇವೆ ಏನು ಅಂತ, ಹಿಂಗೆ ಜೀವಾಮೃತ ಮಾಡ್ತಾ ಇದೀವಪ್ಪ ಅದನ್ನ ಹಾಕ್ಬೇಕು. ಅದನ್ನ ಹಾಕಿದ್ರೆ ಇದು ಆಮೇಲೆ ಸರ್ಕಾರಿ ಗೊಬ್ಬರ ಅಂತ ಸರ್. ಫಸ್ಟ್ಗೆ ಒಂದ್ಸರಿ ನಾವು ಸರ್ಕಾರಿ ಗೊಬ್ಬರ ಹಾಕಿದ್ವಿ ಸರ್. ಅವು ಗಿಡ ಭಾಳ ಡೌನ್ ಆಗಿಬಿಟ್ಟು ಸುಳೆ ರೋಗ ಬರೋದು, ಹೊಳೆ ರೋಗ ಎಲ್ಲ ಬರಕತ್ತಿದ್ವು. ಅದು ಒಂದ್ಸರಿ ಇಳುವರಿ ಸ್ವಲ್ಪ ಮಟ್ಟಿಗೆ ಕಾಣುತ್ತು. ಆಮೇಲೆ ಅದನ್ನ ಬಿಟ್ಬಿಡಿ ಸರ್. ಅದನ್ನ ಬಿಟ್ಟು ಈಗ ತಿಪ್ಪೆ ಗೊಬ್ಬರ ಗುಣಿ ಸುತ್ತು ಎಲ್ಲ ಮಾಡಿಬಿಟ್ಟು ಗುಣೆ ಸುತ್ತ ತಿಪ್ಪೆ ಗೊಬ್ಬರ ಹಾಕ್ತಾ ಇದೀವಿ. ಅದ್ರ ಮೇಲೆ ತೋಲು ನಾವು ಬೇರೆ ಈ ಸರ್ಕಾರಿ ಗೊಬ್ಬರ ಕಬಿಟ್ಬಿಟ್ಟು ಸರ್, ಗಿಡ ವೀಕ್ ಆಗಿಬಿಟ್ಟು ಸರ್. ಆಮೇಲೆ ವರ್ಷಕ್ಕೆ 2 ಸರಿ ಬಾಂಡ್ಲಿ ಹೊಲ ಬಡಿಸ್ತೀವಿ, 2 ಮಕ್ಕಾಯ ಗುಣೆ ಮಾಡಿಸ್ತೀವಿ. ಗುಣೆ ಮಾಡಿಸಿ ಡ್ರಿಪ್ ಬಿಟ್ಟು ನೀರು ಬಿಡ್ತಾ ಇದೀವಿ. ಗೊಬ್ಬರ ಹಾಕಿರ್ತೀವ ಸುತ್ತ, ಆ ಗೊಬ್ಬರಕ್ಕೆ ಅದಕ್ಕೂ ಇಳುವರಿ ಸರ್. ಈಗ 2 ನಮ್ದು ಡೌನ್ ಆಗಿತ್ತು ಸರ್ ಅಡಿಕೆ ಗಿಡ, ಮುಂಚೆ ಸರ್ಕಾರಿ ಗೊಬ್ಬರ ಹಾಕ್ತಿದ್ವಿ ಅಂತ. ಈಗ ಈ ಗೊಬ್ಬರ ಹಾಕಿದ ಮೇಲೆ ವರ್ಷಕ್ಕೆ ಈಗ 2 ವರ್ಷ ಇಂಪ್ರೂವ್ ಸರ್. ಈಗ 3ನೇ ವರ್ಷದಿಂದ ಭಾಳ ಕಡಿಮೆ ಕೊಟ್ಟಿದ್ವಿ ಸರ್ ರೇಟು. ಹಿಂದಿನ ವರ್ಷ ಈ ವರ್ಷ ರೇಟ್ ಪರವಾಗಿಲ್ಲ, ಚೆನ್ನಾಗೆ ಬರ್ತಾ ಇದೆ ಸರ್ ಅಡಿಕೆ ಅಂತ. ನಮ್ಗೆ ಇಳುವರಿನೂ ಪಾಠ ಬರ್ತಾ ಐತಿ, ಎಲ್ಲದೂ ಐತೆ. ಮತ್ತೆ 5 ಆಕಳಿಂದಲೂ ನಮಗೆ ಲಾಭ ಚೆನ್ನಾಗೈತೆ ಸರ್. ಅದಕ್ಕೆ ರೈತರಿಗೂ ಸರಿಯಾಗಿ ಮುತುವರ್ಜಿಯಿಂದ ಮಾಡಿದರೆ ನಮಗೆ ಲಾಭದಾಯಕವಾದ ರೈತರ ಕೆಲಸನೇ ಲಾಭದಾಯಕ. ಒಬ್ಬ ಗೌರ್ಮೆಂಟ್ ನೌಕರಿದಲ್ಲಿ ಏನು ಸರ್, ಅವ್ರು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಸಂಬಳ. ಅವತ್ತು ನಾವು ಹೋಗಲಿಲ್ಲ ಅಂದ್ರೆ ಈ ನಮ್ಮ ಮನೆ ಕೆಲಸದಲ್ಲಿ ನಾವು ಅವತ್ತು ಏನು ಹೋಗಲಿಲ್ಲ ಅಂದರೂ ನಡೆಯುತ್ತೆ ಸರ್. ನಾವು ಇವತ್ತು ಆರಾಮಿಲ್ಲ ಏನಲ್ಲಪ್ಪ ರೆಸ್ಟ್ ತಗೊಂಬನ ಅಂದರು, ಗೌರ್ಮೆಂಟ್ ನೌಕರಿ ಹಂಗೆ ಅನ್ನಂಗಲ್ಲ ಸರ್. ಹೋಗಲೇಬೇಕು ಡ್ಯೂಟಿ, ನೀನು ಚೆನ್ನಾಗಿರಲಿ ಬಿಡಲಿ ಗೌರ್ಮೆಂಟ್. ಅದಕ್ಕೋಸ್ಕರ ನಮಗೆ ರೈತರ ಬದುಕೆ ಅನುಕೂಲ ಅನಿಸಿದೆ ಸರ್. ಜಮೀನು ಎಷ್ಟೆಕರೆ ಇದೆ ನಿಮ್ದು? ನಮ್ದು 5 ಎಕರೆ ಜಮೀನು ಇದೆ ಸರ್. ಏನೇನು ಬೆಳೆಗಳು ಬೆಳೀತೀರಾ? ಮುಂಚೆ ಪ್ರತಿಯೊಂದು ಬೆಳೀತಿದ್ವಿ ಸರ್. ಈಗ ಇತ್ತೀಚೆಗೆ ಮೆಕ್ಕೆಜೋಳ ಒಂದು ಒಂದನೇ ಫಸಲು ಅದೇ ಆಗಿದೆ ಸರ್. ಬೇರೆ ಬೇರೆ ಫಸಲು ಹಾಕಿದ್ರೆ ಮನೆಯ ಮಾಡೋಕೆ ಜನನೂ ಕಡಿಮೆ ಆಗಿಬಿಡ್ತು, ಮನೆಯಾಗೆ ಎಲ್ಲ ಡಿವೈಡ್ ಆಗಿಬಿಟ್ಟು. ಅದಕ್ಕೆ ಮೆಕ್ಕೆಜೋಳ, ಅಡಿಕೆ, ತೆಂಗು ಮಾಡಿಸ್ತೀವಿ. ಇವೇ ನಮ್ಮ 3 ಜಾಸ್ತಿ ಇದಾವೆ. ಅದ್ರ ಮೇಲತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇದೀವಿ ಸರ್. ಅದರಿಂದ ನಮಗೆ ಉತ್ಪನ್ನ ಚೆನ್ನಾಗಿ ಬರ್ತಾ ಇತ್ತು ಸರ್. ಆ ಅಡಿಕೆ ಗಿಡದೊಳಗೆ ಏನಾದರೂ ಮನೆ ತರಕಾರಿ ಹಾಕಿರ್ತೀವಿ ಸರ್ ಮನೆ ಪೂರ್ತಿಗೆ. ಅದನ್ನ ಉಪಯೋಗಿಸಿ ಅಂದ್ರೆ ಆ ತರಕಾರಿಯಿಂದಲೇ ಮನೆಗೆ ಉಪಯೋಗಿಸಿ ಅಂತೀವಿ. ಆರೋಗ್ಯಕ್ಕೂ ಎಲ್ಲ ಸರಿ ಇದೆ ಸರ್. ಈ ಕೆಲವರು ಶುಗರು BP ಅದು ಇದು ಅಂತಾರೆ ಸರ್. ನಮಗೆ ನಾವು ಎದ್ದು ರೈತರು ಕೆಲಸ ಮಾಡ್ತಾ ಇದೀವಲ್ಲ, ನಮ್ಗೆ ಇವತ್ತಿಗೂ ಶುಗರ್ ಎಂತದಂದ್ರೆ ಏನು ಗೊತ್ತಿಲ್ಲ, BP ಅಂದ್ರೆ ಏನು ಗೊತ್ತಿಲ್ಲ. ಸತ್ವ ಆದ ಮತ್ತೆ ಸರ್ ನಾವು ಹೇಳ್ತೀವಲ್ಲ, ಈಗಲೂ ಟೆಸ್ಟ್ ಮಾಡಿಸು ನಿನಗೆ BP ಶುಗರ್ ಐತೆ ಅಂದ್ರೆ ಮೊನ್ನೆ ಒಂದ್ಸರಿ ಮಾಡಿಸಿದ್ದೆ ಸರ್. ಏನಲ್ಲಪ್ಪ ನಿನ್ಗೆ ಯಾತಿ ಮಾಡ್ತೀಯ ಟೆಸ್ಟ್ ಅಂತಂದ್ರೆ ಏನ್ ಮಾಡ್ತಿದ್ರಿ? ನಾವು ರೈತರು ಸರ್, ಹೊಲದಲ್ಲಿ ಬೆಳಗ್ಗೆ ಎದ್ದು ಹೊತ್ತು ಮುಂಚೆ ಬೆಳಗ್ಗೆ ಎದ್ದು ಮನೆ ಕೆಲಸ ನೋಡ್ಕೊಂಡು ತೋಟ ಎಲ್ಲ ಅಡ್ಡಾಡ್ಕೊಂತೀವಿ, ಎಲ್ಲ ಕೆಲಸ ಮಾಡ್ತಿದ್ವಿ ಸರ್, ನಮ್ಗೆ ಆರೋಗ್ಯ. ಈಗ ಕೆಲವರು ವಾಕ್ ಹೋಗ್ತಾರೆ ಸರ್, 5 ಗಂಟೆಗೆ ಎದ್ದು ವಾಕ್ ಹೋಗ್ತಾರೆ, ಗಾಳಿ ತಿನ್ನಕಂತ ಹೋಗ್ತಾರೆ. ನಾವು ತೋಟದಲ್ಲೇ ಇದೀವಿ ಅಂದಾಗ ತೋಟದಲ್ಲೇ ಎಲ್ಲ ಅಡ್ಡಾಡ್ತೀವ, ನಮ್ಗೆ ಅಲ್ಲೇ ಒಳ್ಳೆ ವಾತಾವರಣ ಗಾಳಿ ಚೆನ್ನಾಗಿ ಬರ್ತದೆ, ನಮ್ಗೆ ಆರೋಗ್ಯಕ್ಕೂ ಏನು ತೊಂದರೆ ಇಲ್ಲ ಸರ್. ಕೃಷಿಯಿಂದ ಲಾಭದಾಯಕ ಐತೆ ಬರ್ತದೆ ಸರ್, ಮಾಡಲಾರದಕ್ಕೆ ಮಾಡಲಾರದ ಜನಕ್ಕೆ ಇದರಿಂದ ಏನು ಉಪಯೋಗ ಆಗಲ್ಲ ಅಂತ ಸರ್. ಮೆಕ್ಕೆಜೋಳದಿಂದಲಾದ್ರೂ ಅಷ್ಟೇ ಸರ್, ನಾವು ಮುತುವರ್ಜಿಯಿಂದ ಮಾಡಿದ್ವಿ ಅಂದ್ರೆ ನಮ್ಗೆ ಒಳ್ಳೆ ಲಾಭ ಇದೆ ಸರ್. ಅಲಕ್ಷ್ಯ ಮಾಡ್ಕೊಂಡೆ ಯಾವಾಗಲೂ ಗೊಬ್ಬರ ಹಾಕಿದ್ವಿ, ಯಾವಾಗಲೂ ಬೀಜ ಹಾಕಿದ್ವಿ, ಯಾವಾಗಲೂ ಇದು ಮಾಡಿದ್ವಿ ಅಂದ್ರೆ ಆಗಲ್ಲ. ಕಳೆ ಕೊಂಟೆ ಸಕಾಲಕ್ಕೆ ಸರಿಯಾಗಿ ಹಾಕಿ ಮಾಡಿದ್ರೆ ಇಳುವರಿ ಅದು ಇರುತ್ತೆ ಸರ್. ಮೆಕ್ಕೆಜೋಳಕ್ಕೆ ಇಳುವರಿ ತೆಗಿಬೇಕು ಅಂದ್ರೆ ನಾವು ಮೆಕ್ಕೆಜೋಳ ಕಟಾವು ಮಾಡಿದ ತಕ್ಷಣಕ್ಕೆ ಈ ಬಾಣಲಿ ರೋಟರ್ವೇಟ್ರು ಅಂತ ಬಂದ್ವಿ ಸರ್, ಈಗೆಲ್ಲ ಅವ್ನು ಚೆನ್ನಾಗೆಲ್ಲ ಪುಡಿ ಮಾಡಿ ಹೊಡಿತೀವಿ ಸರ್. ಪುಡಿ ಮಾಡಿ ಹೊಡೆದು ಒಂದು 15 ದಿವಸ 20 ದಿವಸ ಬಿಡ್ತೀವಿ. ಬಿಟ್ಟ ಮೇಲೆ ಮತ್ತೆ ಹಂಗೆ ಮಾಗಿ ಹೊಡಿಸ್ಬಿಡ್ತೀವಿ ಸರ್. ಅದು ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ, ಉಗಾದಿ ಹಬ್ಬದ ತನಕ ಅದೇನು ಮಾಡೋದು ಸರ್, ಬೆದ್ದು ಭೂಮಿಗೆ ಅದು ಚೆನ್ನಾಗಿ ಬಿಸಿಲಿಗೆಲ್ಲ ಒಣಗಿಬಿಡುತ್ತಲ್ಲ, ಒಣಗಿದ ಮೇಲೆ ಆಮೇಲೆ ಎಲ್ಲ ಬಲರಾಮಿ ನೇಗಿಲು ಅಂತ ಈಗೆಲ್ಲ ಎತ್ತು ಹೋಗ್ಬಿಟ್ಟು ಸರ್, ಅಲೆಯ ಎಲ್ಲ ಕಡಲು ಎಲ್ಲಂಗಾಗ್ಬಿಡುತ್ತೆ. ಅದಕ್ಕೆ ಟ್ಯಾಕ್ಟ್ರಿಯಿಂದಲ್ಲ ಯೂಸ್ ಸರ್, ಬಲರಾಮಿ ಎಲ್ಲ ಹೊಡಿಸಿಬಿಟ್ಟು ಚೆನ್ನಾಗಿ ಅದು ಭೂಮಿ ಕಲೆಕ್ಟ್ ಆಗ್ತತಾ, ಕಲೆಕ್ಟ್ ಆದ್ಮೇಲೆ ಆಮೇಲೆ ಕುಂಟೆ ಹೊಡಿಸಿ ಅದು ಆಗಿ ಒಂದು 2 ಸರಿ ಹರಿಸಿ ಆಮೇಲೆ ಮುಂಗಾರಿ ಮಳೆ ಸ್ಟಾರ್ಟಿಂಗ್ ಆಗ್ತದೆ ಸರ್. ಜೂನ್ ಸ್ಟಾರ್ಟಿಂಗ್ ಆದಾಗ ಮೆಕ್ಕೆಜೋಳ ಬಿತ್ತನೆ ಮಾಡ್ತೀವಿ ಸರ್. ಮೆಕ್ಕೆಜೋಳ ಎಂದು ನಾವು ಕೂಳಿ ಕೂಳೆ ಸರಿಯಾಗಲ್ಲ ಅಂತಾರೆ ಸರ್. ನಾವು ಭೂಮಿ ತಕತ್ ಮಾಡಿದ್ರೆ ಏನು ಆಗಲ್ಲ ಸರ್, ಚೆನ್ನಾಗಿ ಬರುತ್ತೆ. ಆಮೇಲೆ ತಿಪ್ಪೆ ಗೊಬ್ಬರನು ಹಾಕ್ತೀವಿ, ಅದನ್ನೆಲ್ಲ ಚೆಲ್ಬಿಟ್ಟು ಕೆಲಸ ಮಾಡ್ತೀವ. ಮೆಕ್ಕೆಜೋಳ ಇಳುವರಿ ಎಂದು ಬಂದಲ್ಲ ಸರ್. ನಮ್ದು ಉದಾಹರಣೆ ಸರ್, ಇನ್ನು ವರ್ಷದ ಕೃಷಿ ಇಲಾಖೆ ಬಗ್ಗೆ ಒಂದು ಮಾಹಿತಿ ಸರ್, ಬೆಳೆ ಸ್ಪರ್ಧೆ ಅಂತ ಬಂತು ಸರ್. ಅದಕ್ಕೆ ಇಲ್ಲಿ ಭರಮಸಾಗರದಲ್ಲಿ 100 ರೂಪಾಯಿ ಫೀಸ್ ಕಟ್ಟಿ ನಾವು ಫೋಟೋದನ್ನ ಕೊಟ್ಟು ಬಂದ್ವಿ ಸರ್. ಎಲ್ಲವನು ಬೆಳೆ ಸಮೀಕ್ಷೆ ಎಲ್ಲ ಮಾಡ್ಕೊಂತ ಬಂದು ಸರ್. ನಮ್ದು 36 ಕ್ವಿಂಟಲ್ ಬೆಳೆ ಸಮೀಕ್ಷೆ ಬಂತು ಸರ್. ಏನಪ್ಪ ಇದೇನಾಕಿ ಏನ್ ಬೆಳೆಸಿದ್ದೆ ನೋಡ ಸರ್, ಹಿಂಗೆಲ್ಲ ಗೊಬ್ಬರ ಇದನ್ನೆಲ್ಲ ಹಾಕಿ ಹಿಂಗೆ ಮಾಡಿದ್ವಿ, ಮುತುವರ್ಜಿಯಿಂದ ಮಾಡಿದ್ವಿ ಸರ್, ಅದರಿಂದ ನಮ್ಗೆ ಇಳುವರಿ ಬಂದತ್ತೆ ಅಂದ್ರೆ ಅದು ಇವತ್ತಿಗೆ ನಮ್ಗಿನ್ನು ರಿಸಲ್ಟ್ ಏನು ತಿಳಿಸಿಲ್ಲ ಸರ್. ಕೃಷಿ ಇಲಾಖೆ ಇವತ್ತು ಕೂಡ ಕೃಷಿ ಇಲಾಖೆಗೆ ಹೋದ್ವಿ, ಅವ್ರ ಆಫೀಸರು ಇಳುವರಿ ಚೆನ್ನಾಗಿ ಬಂದಂತ ಕಣಪ್ಪ ನಿನಗೆ ಒಂದು ಏನೋ ಗೌರವಧನ ಮಾಡ್ತಾರೆ, ತಡಿ ಅವರು ಅಲ್ಲಿಂದ ಹೆಡ್ ಆಫೀಸ್ನಿಂದ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಹಂಗೆ ಕೇಳಿದಾಗ ನಾವು ಇಳುವರಿ ಚೆನ್ನಾಗಿ ತೆಗಿದೆ ಸರ್. ಅಡಿಕೆಯಿಂದಲೂ ಅಷ್ಟೇ ಸರ್, ನಮಗೇನು ಲಾಭಾಂಶನೇ ಐತೆ ಹೊರತು ವರ್ಷಕ್ಕಿನ ವರ್ಷ ನಾವು ಮಾಡೋ ಇದರಿಂದ ಸರ್. ಹೈನುಗಾರಿಕೆಗೂ ಐತೆ ಸರ್, ಹೈನುಗಾರಿಕೆಯಿಂದ ನಮಗೇನು ತೊಂದರೆ ಪಂದರೆ ಏನೂ ಆಗಿಲ್ಲ ಸರ್. ಚೆನ್ನಾಗಿ ನಮ್ಮ ಹೋದರೆ ಒಂದು ಆಕಳಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ಸರ್ ನಮಗೇನು ಹಾಲಿನಿಂದ. ಆದ್ರ ಮೇಲೆ ಹತ್ತು ತೋಟಕ್ಕೆ ಗಂಜಲು ಬರುತ್ತೆ, ಸಗಣಿ ಬರುತ್ತೆ, ಅದರಿಂದಲೂ ಗೊಬ್ಬರ ಹೆಚ್ಚು ಕಮ್ಮಿ ಒಂದು 3-4 ಲೋಡ್ ಗೊಬ್ಬರ ಆಗುತ್ತೆ ಸರ್ ಒಂದೇ ಆಕಳಿಂದ. ನಾವು ಅದೇ ಸ್ವಲ್ಪ ಮಣ್ಣು ಒಂದೊಂದು ಹಂತವಾಗಿ ಹಾಕ್ತೀವಿ, ಸದೆ ಹಾಕ್ತೀವಿ, ಒಂದು ಹಂತವಾಗಿ ಮಣ್ಣು ಹಾಕ್ತೀವಿ, ಆಮೇಲೆ ಎಲ್ಲ ಸಗಣಿ ಗೊಬ್ಬರ ಹಾಕ್ತೀವಿ. ಅದರಿಂದ ಇಳುವರಿನೂ ನಮಗೆ ಅಡಿಕೆಗೆ ಭಾಳ ಚೆನ್ನಾಗಿ ಬರ್ತಾ ಇದೆ ಸರ್. ಕೃಷಿಯಿಂದ ಏನು ತೊಂದರೆ. ಆಮೇಲೆ ಒಂದು ಉದಾಹರಣೆ ಸರ್, ತೆಂಗಿನ ಗಿಡ ಮೇಲೆ ಕೆಳಗೆ ತೋಟದಾಗ ಹಾಕಿಸ್ತಾರೆ, ಅವು ಕಾಯಿ ಬಿಡ್ತಾ ಇರಲಿಲ್ಲ. ಇಲ್ಲಿ ನಮ್ಮಟ್ಟಿ ನಿಂಗನಾಯ್ಕು ಅಂತ ಇದ್ರು, ಏನ್ ನಿಂಗನಾಯ್ಕು ಯಾಕೆ ಕಾಯಿ ಸರಿ ಬಿಡ್ತಾ ಇಲ್ಲ ಅಂತ ಹೇಳಿದ್ವಿ ಸರ್. ಅದಕ್ಕೆ ಅವ್ರೇನಂದ್ರೆ ಇದು ಸ್ವಲ್ಪ ನೀರಿನ ಅಂಶ ಬರಬೇಕು, ಒಂದು ಸ್ವಲ್ಪ ಗುಂಡಿ ಮಾಡ್ಬೇಕಣಪ್ಪ ಇದ್ರದ್ದು ಅನುಭವ ಅಂತಂದ್ರು. ಅವ್ರು ಹೇಳಿದಂಗೆ ಸರ್, ತೆಂಗಿಡ ಪಕ್ಕಕ್ಕೆಯ ಗುಂಡಿ ಹೊಡೆದ್ಬಿಟ್ಟು ಒಂದೊಂದು 4 ಅಡಿ 4 ಅಡಿ ಬಾಗಲ ಒಂದು 2.5 ಅಡಿ ಆಳ ಗುಂಡಿ ಹೊಡೆದ್ಬಿಟ್ಟು ಅದಕ್ಕೆ ಸಗಣಿ ಗೊಬ್ಬರ ಒಂಗೆ ಸೊಪ್ಪು ಸ್ವಲ್ಪ ಉಪ್ಪು ಸರ್ ಒಂದು 5-6 ಸೇರು ಉಪ್ಪು ಚೆನ್ನಾಗಿ ಹಾಕಿ ಈಗ 2 ವರ್ಷ ಅದು ಗುಂಡಿ ತುಂಬ ನೀರು ಬಿಟ್ಟೆ ಸರ್. ಈಗ ಕಾಯಿ ಇದಕ್ಕಿಂತ ಆಟೋಮೆಟಿಕ್ ಆಗ ಸರ್ ಒಳ್ಳೆ ಇಳುವರಿ ಬರ್ತಾ ಐತಿ. ಯಾಕೆ ಬರ್ತಾ ಐತಿ? ಅಲ್ಲಿ ನಾವು ಫಲವತ್ತತೆ ಮಾಡಿದ್ವಿ ಅವತ್ತನ್ನು ಸರ್. ಓಹೋ ಅಡಿಕೆ ಗಿಡಕ್ಕೆ ಹಂಗೆ ಅಷ್ಟು ಗಿಡಕ್ಕುವ ಎಲ್ಲ ಗುಣೆ ಮಾಡಿಬಿಟ್ಟು 18 ಗಿಡ ಇದೆ ಸರ್. 18 ಗಿಡಕ್ಕುವ ಸುತ್ತ ಎಲ್ಲ ಗುಂಡಿ ಹೊಡೆದ್ಬಿಟ್ಟು ನೀರು ಬಿಟ್ಟು ಅದಕ್ಕೆಲ್ಲ ಉಪ್ಪು ಹೊಂಗೆ ಸೊಪ್ಪು ಆಮೇಲೆ ಈ ಜಿಪ್ಸಮ್ ಬರುತ್ತೆ ಸರ್. ಜಿಪ್ಸಮ್ ಹಾಕಿದ್ರು ಬೇರು ಮೆದುವಾಗುತ್ತೆ ಕೃಷಿ ಇಲಾಖೆಯಿಂದ ಜಿಪ್ಸಮ್ ಸಮ್ದು ಅದನ್ನೆಲ್ಲ ತುಂಬ ಹಾಕಿ ಅದನ್ನೆಲ್ಲ ಮುಚ್ಚಿ ಗುಣಿ ನೀರು ಬಿಟ್ಟುಬಿಡು ಸರ್. ಕಾಯಿ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ತೆಂಗಿನಿಂದಲೂ ಇಳುವರಿ ಬರ್ತಾ ಐತೆ, ಅಡಿಕೆನೂ ಚೆನ್ನಾಗಿ ಬರ್ತಾ ಇದೆ ಸರ್, ಮೆಕ್ಕೆಜೋಳಗಳು ಬಾಡ ಬರ್ತಾ ಇದ್ರು. ಮೆಕ್ಕೆಜೋಳಕ್ಕೆ ಸಹ ಇದೇ ಒಂದು ನನಗೆ ಉದಾಹರಣೆ. ಕೃಷಿ ಇಲಾಖೆಗೆ ನಮ್ದೇ ಫಸ್ಟ್ ಬಂದಿದ್ದೆ ಸರ್, ಅವರಿಂದ ನಮಗಿನ್ನು ರಿಸಲ್ಟ್ ತಿಳಿಸಿಲ್ಲ ನೋಡಿ ಸರ್. ಇಷ್ಟೆಲ್ಲ ಐತೆ ಚೆನ್ನಾಗಿ ಐತೆ ಸರ್ ಕೃಷಿಯಿಂದಲೂ. ಕೃಷಿಯಲ್ಲಿ ಎಲ್ಲ ಚೆನ್ನಾಗೆ ಕೃಷಿ ಮಾಡ್ಬಿಟ್ಟು ಒಳ್ಳೆ ಇಳುವರಿ ಪಡ್ಕೊಳ್ತಾ ಇದ್ರ. ಈಗ ಅಡಿಕೆ ಗಿಡ 1200 ಗಿಡ ಅಂತಂದ್ರೆ ಅವೆಲ್ಲ ಫಸಲಿ ಬಂದಿದಾವ? ಹ್ಞೂ ಸರ್, ಎಲ್ಲ ಫಸಲಿ ಬಂದಿದಾವ ಸರ್, ಚೆನ್ನಾಗಿ ಬರ್ತೀವಿ. ಹೇಳಿದಲ್ಲ ಸರ್, ಮುಂಚೆ ಒಂದು 2 ವರ್ಷ ಒಂದು ಸರಿಯಾಗಿ ಮಾಡಲಿಲ್ಲ ಸರ್, ಕಡಿಮೆ ಫಸಲು ಬರುತ್ತೆ ಸರ್. ಈಗ ವರ್ಷಕ್ಕೇನೋ ವರ್ಷಕ್ಕೆ ಈಗ 2 ವರ್ಷದಿಂದ ಒಳ್ಳೆ ಫಸಲು ಬರ್ತಾ ಇತ್ತು ಸರ್. ನಾವು ಏನು ಅದಕ್ಕೇನು ಬೇರೆ ಏನು ಮಾಡಿಲ್ಲ ಸರ್. ಏನು ಔಷಧಿ ಹೊಡಿಬಾರ್ದು, ಈ ಔಷಧಿಯಿಂದ ಬೇರಿಗೆ ಹೋಗ್ಬಿಟ್ಟು ಬೇರಿನಾಗ ಒಳಮಗಳೆಲ್ಲ ಸಾಯಿಸ್ಬಿಡ್ತಾ ಅದನ್ನ ಇಳುವರಿನೂ ಕಡಿಮೆ ಆಗುತ್ತೆ. ಏನು ನಾವು ಈ ತಿಪ್ಪೆ ಗೊಬ್ಬರ ಹಾಕಿದ್ರೆ ನಾವು ಕೊನೆಯ ಪಕ್ಷ 2 ವರ್ಷಕ್ಕೊಂದ್ಸಾರಿ ತಿಪ್ಪೆ ಗೊಬ್ಬರ ಹಾಕಿದ್ರು ಆ ಇಳುವರಿ ಕಸರು ಚೆನ್ನಾಗಿ ಬರುತ್ತೆ ಸರ್, ಫಲವತ್ತತೆಯ. ಅದರಿಂದಲೇ ನಾವು ನಾವೇ ಸ್ವಂತ ತೋಟದಲ್ಲೇ ಗೊಬ್ಬರ ತಯಾರು ಮಾಡ್ಕೊಂತೀವ, ಒಂದು ತೊಟ್ಟಿ ಮಾಡಿದೆ, ಎಲ್ಲ ಎರೆಹುಳು ತೊಟ್ಟಿ ಟೈಪ್ ಎಲ್ಲ ಸರ್ ನಾವು ಮಾಡ್ತಾ ಇರೋದು. ಈಗ ಅದ್ ಮಾಡಿ ಗಿಡಕ್ಕೆ ಹಾಕಿದ್ರಿಂದ ಅಡಿಕೆನು ಚೆನ್ನಾಗಿ ಇಳುವರಿ ಬರ್ತಾ ಇತ್ತು ಸರ್. ಯಾವ ಕೊಳೆ ರೋಗನೂ ಇಲ್ಲ ಸರ್. ಈ ವರ್ಷ ಬಹಳ ಖುಷಿ ಪಡಿಸಿ ಸರ್. ಈ ವರ್ಷ ಹೆಚ್ಚಿಗೆ ರೇಟ್ಗೂ ಆಗಿದೆ ಸರ್. ನಾನು ವರ್ಷ ಕೊಡೋದಕ್ಕಿಂತ ಅಲ್ಲಿ ಜೀವನದಾಗೆ ಈ ವರ್ಷಲೇ ಒಳ್ಳೆ ರೇಟ್ಗೆ ಆಗಿರೋ ಸರ್. ಫಸಲು ಚೆನ್ನಾಗಿ ಬಂದಿದೆ ಸರ್. ಭೂಮಿಗೆ ಈ ರಾಸಾಯನಿಕ ಗೊಬ್ಬರ ಕೊಡಬಾರ್ದು, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬಾರ್ದು, ಈ ಸಾವಯವ ಕೃಷಿ ಅಳವಡಿಸಿರಬೇಕು, ಈ ಜೀವಾಮೃತ ಎಲ್ಲ ಮಾಡ್ತೀವಿ ಅಂತಂದ್ರೆ ಇದನ್ನೆಲ್ಲ ಯಾರು ತಿಳಿಸ್ಕೊಟ್ರು ನಿಮಗೆ? ಇಲ್ಲ ಸರ್, ಜೀವಾಮೃತ ಮಾಡಬೇಕು ಅಂತಂದ್ರು ನಮಗೆ ಕೆಲವಾರು ನಾವು ಒಂದ್ ಕಡೆ ಇಲ್ಲೆಲ್ಲ ಹೊರಗೆ ಹೋಗಿದ್ವಿ ಸರ್. ಆವಾಗ ಜೀವಾಮೃತ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತ ಕೇಳಿ ಸರ್. ಹಿಂಗೆಲ್ಲ ಒಂದ್ ಸ್ವಲ್ಪ ಸಗಣಿ ಕೊಡ, ಗ್ವಾತ ಬೆಲ್ಲ ಬೇಳೆ ಪದಾರ್ಥದ್ದು ಯಾವ ವಸ್ತುನಾಗ್ಲಿ ಹಾಕೋ, ಅವ್ರು ನಾ ಮಾಡಿ ಇಳುವರಿ ಚೆನ್ನಾಗಿ ಬಂತಂದ್ರು ಸರ್. ಆವಾಗಿನಿಂದ ನಾನು ಅಲ್ಲಿ ಈಗ ಮಾಡ್ಬೇಕಲ್ಲ ಅಂತಂದು ವರ್ಷಕ್ಕೆ ಮೂರ್ ಸಾರಿ ಮಾಡ್ತಾ ಇದೀವಿ ಸರ್. ನಾವೇನು ತಿಂಗಳ ತಿಂಗಳೇನು ಮಾಡಲ್ಲ ಸರ್, ವರ್ಷಕ್ಕೆ ಮೂರ್ ಸಾರಿ, ನಾಲ್ಕು ತಿಂಗಳಿಗೆ ಒಂದೊಂದ್ ಸಾರಿ ಗಿಡದ ಸುತ್ತ ಅವ್ನ ಹಾಕಿ ಆರು ದಿವಸ ಕೊಳೆ ಬಿಟ್ಟು ಬಿಡ್ತೀವಿ ಸರ್. ಈಗ ನಾವು ನೋಡೇ ಕಲ್ತ್ಕೊಂಡ್ ಸರ್, ಈಗ ನಮ್ಮ ನೋಡಿ ಐನಕ್ಕೆ ಜನ ನಾವು ಹಿಂಗೆ ಮಾಡ್ಬೇಕಲ್ಲ ಅಂತ ಇದ್ರೆ, ನಮ್ದು ರೋಡ್ ಅರಿಗೆ ಇದೆ ಸರ್ ಅವಲ್ಲ. ಅದರಿಂದ ಕೆಲವು ನೋಡ್ತಾರ, ಏನಪ್ಪ ನೀನು ಹಾಕ್ತಾ ಇದೆಯಲ್ಲ, ಏನು ಔಷಧಿ ಹಾಕ್ತೀನಿ? ನಾನು ಔಷಧಿ ಏನು ಹಾಕಲ್ಲ, ಜೀವಾಮೃತ ಆಗ್ತಾ ಇದ್ದೀನಿ. ಜೀವಾಮೃತದಿಂದ ಮತ್ತೆ ನಿನ್ಗೆ ಏನ್ ಅನ್ಸುತ್ತೆ ನೀವು ನೋಡ್ರಿ, ಫಸ್ಲು ಹೆಂಗ್ ಇರ್ತಿತ್ತು, ಈಗ ಎರಡು ವರ್ಷದಿಂದ ಫಸ್ಲು ಹೆಂಗ್ ಬರ್ತಾ ಐತೆ. ಜೀವಾಮೃತ ಮಾಡೋದ್ರಿಂದ ಅದಕ್ಕೆ ಕಡಿಮೆ ಖರ್ಚು ಸರ್. ಈಗ ನಾನಾ ನಮ್ಮ ಔಷಧಿ ಬಂದ್ ಅದು ಒಂದ್ಸರಿ ನಮ್ಮ ತೋಟಕ್ಕೆ ಹಾಕ್ಸ್ಬೇಕು ಅಂದ್ರೆ 15,000-18,000 ರೂಪಾಯಿ ಖರ್ಚು ಬರುತ್ತೆ. ಇದರಿಂದ ಏನಲ್ಲ ಸರ್, ನಮ್ಗೇನು 2 ಕೆಜಿ ಪುಡಿ ಬೆಲ್ಲ, 25 ರೂಪಾಯಿ ಕೆಜಿ ಪುಡಿ ಬೆಲ್ಲ ಕೊಡ್ತಾರೆ ಸರ್. ಪುಡಿ ಬೆಲ್ಲ ಸ್ವಲ್ಪ ಬೇಳೆ, ಕಸಿನ ಗೋತ ಗೋತ ನಮ್ಮ ಹತ್ರ ಇರುತ್ತೆ, ಸಗಣಿ ನಮ್ಮ ಹತ್ರ ಹಾಕ್ಬಿಟ್ಟು ಅವನ್ನ ಸ್ವಲ್ಪ ಫಲವತ್ತಾದ ಭೂಮಿ ಮಣ್ಣು ಹಾಕ್ಬೋದು ಸರ್. ಒಂದ್ ಸ್ವಲ್ಪ ಎಲ್ಲ ಚೆನ್ನಾಗಿ ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅದನ್ನ ಗೋರಿ ಆಡಿ ಬಾಯಿ ಮುಚ್ಚಿಬಿಟ್ರೆ ಅದು 6 ದಿವಸ ಕೊಳ್ತ್ಕೊಂಡ್ಬಿಡುತ್ತೆ ಸರ್. ಹಾಕ್ಬಿಟ್ರೆ ಒಂಥರ ಗಮ್ಮ ಗಮ್ಮ ವಾಸನೆ ಬರುತ್ತೆ ಸರ್. ಅದರಿಂದ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಜಾಸ್ತಿ ನೀವೇನು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೀರಾ? ರಾಸಾಯನಿಕ ಇಲ್ಲ ಸರ್, ಆ ಉಪಯೋಗಿಸ್ತಿದ್ವಿ ಸರ್, ಉಪಯೋಗಿಸಿ ಇಳುವರಿ ಬರಲಿಲ್ಲ ಸರ್. ಹಂಗಾಗಿ ಗಿಡ ಕೊಳೆ ರೋಗ ಸುಳ್ಳೆ ರೋಗ ಗಿಡನೇ ಒಂಥರ ಅಷ್ಟು ಕಲಿತ ಅದನ್ನ ಈಗ 2 ವರ್ಷ ನಾವು ಅದನ್ನೇನು ಮುಟ್ಟಿಲ್ಲ ಸರ್. ನಾವೇನು ಜನ ಕೆಲವರು ಏ ಅದು ಹಾಕಿ ಇಳುವರಿ ಚೆನ್ನಾಗಿ ಬರ್ತೈತೆ ಹಂಗೆ ಹಿಂಗೆ ಅಂದರು, ಗಿಡಕ್ಕೆ ಸುಮಾರು ಆದಂಗೆ ಆಗ್ಬಿಡ್ತು. ಇದನ್ನ ಮಾಡಿದ ಮೇಲೆ ನಮ್ಗೆ ಇಳುವರಿ ಚೆನ್ನಾಗಿ ಬರ್ತೈತೆ ಸರ್. ಬಂಪರ್ ಸರ್ ಈ ವರ್ಷದ ನನ್ನ ಜೀವನದಾಗೆ ಕಾಣದಂತದ್ದು ಸಂತೋಷದ ಕಂಡದ ಸರ್. ಈಗ ಅಡಿಕೆ ಎಲ್ಲ ಫಸಲಿ ಬಂದೈತೆ ಅಂದ್ರಲ್ಲ, ಅದ್ರೊಳಗಡೆ ಎಲ್ಲ ಅಂತರ ಬೆಳೆ ಆಗಿ ಕೆಲವರೆಲ್ಲ ವಿಳ್ಳೆದೆಲೆ ಕಾಳು ಮೆಣಸು ಇಂಥವೆಲ್ಲ ಬೆಳೆಗಳು ಬೆಳಿತಾರೆ, ನೀವೇನಾದ್ರೂ ಬೆಳೀತಾ ಇದ್ರ? ಇಲ್ಲ ಸರ್, ನಾವು ಬೆಳೆಯೋದು ಮುಂಚೆ ಸರಿ ಬರ್ತಿರಲಿಲ್ಲ ಅಂತೂ ಒಳಗಡೆ ನಾವು ಏನು ಹಾಕಲ್ಲ ಸರ್, ಏನು ಗುಣೆ ಮಾಡ್ತೀವಿ ಅವು ಹಾಕಿದೆ ಆ ಸರ್ ಅದಕ್ಕೆ ಹೇಳ್ಕಂತತಿ ಅಂದು ನಾವು ಅಡಿಕೆನೇ ಇಳುವರಿ. ಈಗ ನಾವು ಮಾಡೋದೆಲ್ಲ ದುಡ್ಡಿಗೋಸ್ಕರ ಮಾಡ್ತಾರೆ ಸರ್. ಈಗ ಕಾಳು ಮೆಣಸು ಹಾಕ್ತಾರೆ ಅಂತಂದ್ರೆ ಯಾಕೆ? ನಮಗೆ ದುಡ್ಡಿಗೋಸ್ಕರ. ಅದೇ ಇಳುವರಿನೇ ಅಡಿಕೆನೇ ಕೊಡ್ತಾ ಇದೆ ಸರ್ ನಮಗೆ. ಅದನ್ನ ಏನು ನಮಗೇನು ಉಪಯೋಗ ಇಲ್ಲ. ಅವರು ಎಲೆ ಬಳ್ಳಿ ಹಾಕ್ತಾ ಇದ್ದಾರೆ, ಎಲೆ ಬಳ್ಳಿನೂ ಅನುಕೂಲನೇ ಸರ್. ಆದರೆ ನಮ್ಗೆ ಅಡಿಕೆನೇ ಪಾಡಾಗಿದೆ ಅಂದ್ರಿಂದ ಅದು ಒಲ ಹೊಡೆಯಕ್ಕೆ ಎಲ್ಲದಕ್ಕೂ ಸರಿಯಾಗುತ್ತೆ. ನಾವು ಈಗ ರೈತರು ಈಗ ಜನದ್ದು ಬಹಳ ತೊಂದರೆ ಆಗಿದೆ ಸರ್. ಈಗೆಲ್ಲ ಗುಣೆ ಮಾಡಿಸ್ತಕ್ಕಂಥ ನಾವೇ ಸ್ವಂತ ಮಾಡ್ತಾ ಇದ್ದೀವಿ ಸರ್ ಗುಣೆ. ನಾವು ಬೇರೆ ಯಾರಿಗೋಸ್ತಾರೆ, 1,000 ಗಿಡ ಇದ್ದಾವೆ ಸುತ್ತ ಎಲ್ಲ ಕೆತ್ಕೊಂಡು ಅವಕ್ಕೆ ಮಾಡಿ ಗೊಬ್ಬರ ಅದನ್ನೆಲ್ಲ ನೀರು ಡ್ರಿಪ್ ಮಾಡ್ಕೊಂಡು ಡ್ರಿಪ್ನಿಂದ ಆಯ್ನಿಂದ ನೀರು ಹಾಯಿಸ್ತೀವಿ, ಚೆನ್ನಾಗೆ ಬರ್ತಾ ಇದೆ ಸರ್. ಅದರಿಂದ ನಾವು ಕಾಳು ಮೆಣಸು ನೀನು ಹಾಕಿಲ್ಲ ಸರ್. ಹಾಕೋ ಅಂತಾರೆ ಇಳುವರಿ ಇದೇ ಚೆನ್ನಾಗಿ ಬರ್ತಾ ಐತೆ ಅಂದಾಗ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಸರ್. ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತಾರ? ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ತೋಟನ, ಆ ತರ ಮಾಡ್ತಾರ? ನಾವು ಸರ್ ಮನೆ ಜನ ಇಲ್ಲ ಏನಲ್ಲ, ಜನ ಇಲ್ಲದ ಪ್ರಯುಕ್ತ ಅಡಿಕೆ ಕೇಣಿ ಕೊಡ್ತಾ ಇದೀವಿ ಸರ್. ಈಗ ಅದಕ್ಕೆ ಜನ ಬಹಳ ಜನ ಬೇಕು, ಮಿಷಿನ್ ಆಗ್ಬೇಕು ಎಲ್ಲ. ನಾವು ಒಬ್ಬನೇ, ನನಗೆ ಒಬ್ಬನೇ ಮಗ ಸರ್. ಆದ್ರಿಂದ ಮಾಡಕ್ಕೆ ನಮಗೆ ಬಹಳ ಜನ. ಈಗ ಕೂಲಿಯರ್ ಸರ್ ಒಂದು ಅಡಿಕೆ ಕೆಡಬೇಕು ಅಂದ್ರೆ 1,500 ರೂಪಾಯಿ ಮೇಲ್ ಕೂಲಿ. ಒಬ್ರು ಓರ್ಬೇಕು ಅಂದ್ರೆ ಅವ್ರಿಗೆ 600 ರೂಪಾಯಿ ಕೂಲಿ. ಇಷ್ಟೊಂದು ಕೂಲಿಯಾಗೆ ಈ ಜನ ಸಿಗೋದು ಅಪರೂಪ ಸರ್. ಅವ್ರು ಯಾರು ಕೇಣಿ ಹಿಡ್ಕೊಂಡಿರ್ತಾರೆ ಅವ್ರ ಕಡೆಗೆಲ್ಲ ಒಲವಾಗಿ ಬಿಡ್ತಾರೆ. ನಾವು ತೋಟ ಮಾಡೋರಿಗೆ ಜನ ಬರಲ್ಲ, ಏ ನಾಳೆ ಬರ್ತೀನಿ ನಾಳೆ ಗೋಟಾಗಿ ಬಿಡುತ್ತೆ ಸರ್. ಗೋಟಾಗಿ ನಮ್ಗೆ ಇಳುವರಿನೂ ಲಾಭಾಂಶ ಸಿಗಲ್ಲ ಸರ್, ಇಳುವರಿನೂ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಕೇಣಿನೂ ಕೊಡ್ತೀವಿ. ಕೇಣಿ ಕೊಟ್ಟರು ಪರವಾಗಿಲ್ಲ ಸರ್, ನಮಗೂ ಲಾಭ ಇದೆ. 14 ಚಿಲ್ಲರ ಒಂದು ಕ್ವಿಂಟಲ್ಗೆ ಒಣಡಿಕೆ ಕೊಡ್ತಾರೆ ಸರ್. 14 ಕೆಜಿ 200-300 ಗ್ರಾಮ್ ಕೊಡ್ತಾ ಇದ್ದಾರೆ. ಅದೇ ಇಳುವರಿ ನಮಗೆ ಪಾಡು ಬರ್ತಾ ಇತ್ತು ಸರ್. ಜನ ಇಲ್ಲದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ ನೋಡಿ ಸರ್. ನೀವು ಆತರ ಅಡಿಕೆ ಇಸ್ಕೊಂಡ್ಬಿಟ್ಟು ಒಣ ಅಡಿಕೆ ಇಸ್ಕೊಂಡು ಹಸಿ ಇದು? ಹೌದು ಸರ್, ಈಗ ಹಸೆಕಾಯಿ ಕೊಡ್ತೀವಿ ಸರ್. ಅವ್ರು ಕೆಡ್ಕೊಂಡು ಹೋಗ್ತಾರೆ, ಅವರೇ ಬಂದು ತೋಟದಲ್ಲಿ ಎಲ್ಲ ಕೆಡ್ಕೊಂಡು ತಗೊಂಡು ಹೋಗ್ತಾರೆ. ನಮಗೆ 1 ಕ್ವಿಂಟಲ್ ಹಸೆಕಾಯಿಗೆ 14 ಕೆಜಿ 200-300 ಗ್ರಾಮ್ ತನಕ ಅವರು ಅಡಿಕೆ ಕೊಡ್ತಾರೆ. ಅದೇ ಅಡಿಕೆ ನಾವು ಸ್ಟಾಕ್ ಮಾಡ್ಕೊಂಡು ನಾವು ಮಾರಾಟ ಮಾಡ್ತೀವಿ ಸರ್. ಅಡಿಕೆ ರೇಟ್ ಏನು ಕಮ್ಮಿ ಇಲ್ಲ ಸರ್, 50,000-200-300 ನಡೀತಾ ಇದೆ ಸರ್. ಅದು ಅದರಂತೆ ಲಾಭದಾಯಕ ಯಾವ್ದೇ ಸರ್, ಅಡಿಕೆನೂ ಪರವಾಗಿಲ್ಲ ಚೆನ್ನಾಗಿರ್ತೈತೆ, ಮೆಕ್ಕೆಜೋಳನೂ ಪರವಾಗಿಲ್ಲ ಚೆನ್ನಾಗಿದೆ, ಲಾಭದಾಯಕ ಇದೆ ಎಲ್ಲ, ಅದ್ರಾಗ ಏನು ತೊಂದರೆ ಅನ್ನಿಸಿದ್ದ ಇಲ್ಲ. ಶಿವಣ್ಣರಿ, ಅಡಿಕೆ ರೇಟ್ ನೀವು ಹೇಳ್ದಂಗೆ 50,000 ರೂಪಾಯಿ ಆಗ್ಬಿಡುತ್ತೆ. ಒಂದು ಸಾಕಷ್ಟು ಜನ ಎಲ್ಲ ಅಡಿಕೆ ಹಾಕ್ತಾರೆ, ಈಗ ಯಾರು ನೋಡಿದ್ರು ಅಡಿಕೆ ಅಡಿಕೆ ಅಂತಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ ಸರ್? ಹಾಕಿದಾರೆ ಅಂದ್ರೆ ಈಗ ಈ 4-5 ವರ್ಷದ ಹಿಂದೆ ಬಹಳ ಹಿಂಗೆ ಹಾಕಿದ ಸರ್, ನೀರಿಲ್ದ ಎಷ್ಟೋ ಹಾಳಾಗಿ ಹೋಗ್ಬಿಟ್ಟು ಸರ್. ಈಗ ಹಾಕಿರೋ ಅಷ್ಟು ನಾವು ಬೆಳಿತೀವಿ ಎಂಬುದು ಸುಳ್ಳು ಸರ್. ಇದೆಲ್ಲ ಯಾರ್ಯಾರಿಗೆ ಏನೇನು ಗ್ರಾಚಾರ ತೊಂದರೆ ಬರುತ್ತೋ ಗೊತ್ತಾಗಲ್ಲ, ಕೆಲವು ಈಗೆಲ್ಲ ಕೆರೆ ನೀರು ಬಿಡ್ತಾರೆ ಅಂತ ಈ ವರ್ಷ ಭರ್ತಿ ಜನ ಕಟ್ಟಿದ್ದಾರೆ ಅಂದ್ರೆ ಹೇಳಬಾರ್ದು ಸರ್. ಮೆಕ್ಕೆಜೋಳ ಹೆಂಗ ಅಡಿಕೆನೂ ಹಂಗ ಮಾಡಿದ್ದಾರೆ ಸರ್. ಅವ್ರವ್ರ ಒದೃಷ್ಟ ಸರ್, ನೀರು ಹೋಯಿತು ಅಂದ್ರೆ ಒಂದೊಂದ್ಸರಿ ಹೋದ್ರ ಬಹಳ ಅಡಿಕೆ ಹೋಗ್ಬಿಟ್ಟು ಸರ್, ಫೇಲ್ ಆಗಿಬಿಟ್ಟು. ಅದರಿಂದ ಅವ್ರವ್ರ ಒದೃಷ್ಟ, ಸುಮ್ಮನೆ ಹಾಕಕ್ ನಾನು ಅವರು ಹಾಕಿದ್ದಾರೆ ನಾನು ಹಾಕ್ಬೇಕು ಅಂತ ಆಗ್ತಾ ಇದ್ದಾರೆ ಸರ್. ಅದೇನು ನಮ್ಗೆ 2000 ಸರ್, ಏನು ಮಿತವ್ಯವಾಗಿ ಒಂದು ಸಂಸಾರಕ್ಕೆ 3-4 ಎಕರೆ ಇದ್ರೆ ಅದೇ ಜಾಸ್ತಿ ಆಯ್ತು ಸರ್. ಅಷ್ಟು ಮಾಡ್ಕೊಂಡು ಇನ್ನೊಂದು ಮೆಕ್ಕೆಜೋಳ ಬೇರೆ ಇತರೆ ಬೆಳೆಗಳು ಬೆಳ್ಕೋಬಹುದು ಸರ್. ಅದರಿಂದ ಲಾಭದಾಯಕನೂ ಆಗ್ತದೆ. ಸುಮ್ಮನೆ ಎಲ್ಲ ನಂದು ಎಷ್ಟು ಜಮೀನು ಐತೆ ಅಷ್ಟಕ್ಕೂ ಅಡಿಕೆ ಕಟ್ಟಿದೆ ಮಾಡಿದೆ ಅಂದ್ರೆ ಅದಕ್ಕೆ ಮುತುವರ್ಜಿ ಬರಲ್ಲ. ಗೊಬ್ಬರ ಎಷ್ಟು ಅಂತ ಗೊಬ್ಬರ ತಂದಾಕ್ತಾರೆ, ಅವಕ್ಕೆಲ್ಲ ಗೊಬ್ಬರ ವರ್ಷ ತುಂಬಕಲ್ಲ. ಅದರಿಂದ ಅಷ್ಟೇನಿಲ್ಲ ಸರ್, ಯಾವಾಗ ಹಾಳಾಗುತ್ತೋ ಗೊತ್ತಾಗಲ್ಲ. ನೀವು ಒಂದ್ಸರಿ ನೀರು ಕಡಿಮೆ ಆಯ್ತು ಅಂದ್ರೆ ಬೇಸಿಗೆ ಟೈಮ್ನಲ್ಲಿ 15-20 ದಿವಸ ನೀರು ಅದಕ್ಕೆ ಬಿಡಲಿಲ್ಲ ಅಂದ್ರೆ ಅಲೆ ಕುಂಚಿಗೆ ಇದಾಗಿಬಿಡ್ತಾವ ಸರ್, ಅಲೆ ಇಳುವರಿನೂ ಕಮ್ಮಿ, ಬೆಳವಣಿಗೆನೂ ಕುಂಠಿತ ಆಗಿಬಿಡುತ್ತೆ ಸರ್ ಯಾವುದೇ ಆಗಲಿ. ಅದರಿಂದ ನಮಗೆ ಅತಿ ಜಾಸ್ತಿ ಮಾಡಿದ್ರೆ ಸುಖ ಏನೂ ಇಲ್ಲ ಸರ್. ಮಿತವಾಗಿದ್ರೆ ಸರ್ ಎಲ್ಲದಕ್ಕೂ ಅನುಕೂಲ ಸರ್. ನಾವು ಊಟ ಹೆಂಗೆ ಅತಿ ಮಾಡಿದ ಜೀರ್ಣ ಆಗುತ್ತೋ ಅಜೀರ್ಣ ಆ ಟೈಪ್ ಸರ್ ಯಾವುದೇ ಆಗಲಿ. ರೈತರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ಕೊಳ್ಳೋದು ಸರ್. ಅದೇ ಅನುಕೂಲ ಸರ್, ಸುಮ್ಮನೆ ಆಶೀರ್ವಾದ ಮಾಡೋದಲ್ಲ. ಸುಮ್ಮನೆ ಮಾಡಿದೆ ಆ ಗಿಡ ಎಲ್ಲ ಮುಟ್ಟುಗುಡಿ ಬಿದ್ದು ಎಲ್ಲ ಗುಜ್ಜ ಇದು ಹಂಗೆ ಅಂತಂದು ಬಹಳ ಚಂದವಾಗಿದೆ ಸರ್. ಈಗಲೂ ನೋಡಿದ್ರೆ ಮುತುವರ್ಜಿ ಮಾಡಲ್ಲ ಸರ್. ಏ ನಾನು ಅಡಿಕೆ ಎಷ್ಟೇ ಇದ್ರೆ ಒಂದು 10 ಎಕರೆ 15-20 ಎಕರೆ ಅಂತ ಮುತುವರ್ಜಿ ಮಾಡಿದ್ರೆ ಆಗುತ್ತೆ ಸರ್. ಆದ್ರೆ ಮುತುವರ್ಜಿಯಿಂದ ಮಾಡಿದ್ರೆ ರೈತ ಮುಂದಾಗ ಸಾಧ್ಯ ಇದ್ದೇ ಇದೆ ಸರ್. ರೈತ ಏನು ಮಾಡಲಾರದಕ್ಕೆ ಫಾಲ್ ಮಾಡ್ತಾರೆ ಸರ್. ರೈತರು ಬದುಕಿನಾಗ ಏನು ಲಾಸ್ ಅಂತಕ್ಕಂಥದ್ದು ಏನು ಇಲ್ಲ ಸರ್. ಹೈನುಗಾರಿಕೆ ಮಾಡಿದ್ರು ಲಾಭ ಇದೆ, ತೋಟ ಮಾಡಿದ್ರು ಲಾಭ ಇದೆ, ಮೆಕ್ಕೆಜೋಳ ಮಾಡಿದ್ರು ಲಾಭ ಐತೆ. ನಿರ್ಲಕ್ಷ್ಯನೇ ಮಾಡಿದ್ರೆ 8 ಲೀಟರ್ ಹಾಲು ಕರಿ ಅಂತದ್ದು ನಾವು ಅಲಕ್ಷ್ಯ ಮಾಡಿದ್ರೆ 2-3 ಲೀಟರ್ ಕರಿಯಲ್ಲ ಸರ್. ಅದಕ್ಕೆ ಪೋಷಣೆ ಮಾಡ್ಬೇಕು ಸರ್. ನಾವೇನು ಮಾಡಂಗೆ ಇದ್ದೀವಿ, ಆ ತೋಟದಾಗೆ ಮೇವು ಬರುತ್ತೆ, ಕೊಯ್ತೀವಿ, ಹಾಕ್ತೀವಿ, ಅದರಿಂದ ಸಗಣಿ ಗಂಜಲ ಎಲ್ಲ ಬರುತ್ತೆ, ಲಾಭ ಎಷ್ಟಿದೆ ಸರ್? ಮಾಡಲಾರದಕ್ಕೆ ಲಾಭ ಇಲ್ಲ ಸರ್. ಅಷ್ಟೇ ನೋಡಿ ಸರ್. ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ? ನಾವು ಸರ್ ಬಹಳ ಮಾಡಿಲ್ಲ ಸರ್, ಒಂದೇ ಹಸು ಮಾಡಿದ್ರು. ಅದು 8 ಲೀಟರ್ ಹಾಲು ಕರೆಯುತ್ತೆ, ಅದನ್ನೇ ಮುತ್ತೀವಿ. 4-5 ಆಕಳ ಮಾಡ್ಕೊಂಡ್ರೆ ನಮಗೆ ರಿಸ್ಕೂ ಆಗುತ್ತೆ ಸರ್. ಸಾಕಕ್ಕೂ ನಮಗೆ ತೊಂದ್ರೆ, ಯಾವುದೇ ಆಗಲಿ ಮೇವು ಎಲ್ಲದ ತೊಂದ್ರೆ. 8 ಲೀಟರ್ ಹಾಲು ಬಿಟ್ಟಮೇಲೆ ನಮ್ಗೆ ಇನ್ನೇನಾಗ್ಬೇಕು ಸರ್? ಒಂದು ಸಂಸಾರಕ್ಕೆ 8 ಲೀಟರ್ ಹಾಲು, ಬೆಳಿಗ್ಗೆ 8 ಸಾಯಂಕಾಲ 8 ಸರ್, ಒಂದು ಸರಿಗೆ ಏನಲ್ಲದು 16 ಲೀಟರ್ ಹಾಲು ಸರ್. ಕೆಲವು ಮುತುವರ್ಜಿಲ್ದವು 3-4 ಲೀಟರ್ ಕರೀತಾವೆ. ಇದು ಒಂದೇ ಅಷ್ಟು ಕರಿತತೆ ಅಂದಾಗ ಅದಕ್ಕೆ ನಮ್ಗೆ ಅದರಿಂದಲೇ ಸಂತುಷ್ಟಿಯಾಗಿ ಒಂದರಿಂದಲೇ ಸಗಣಿ ಗೊಬ್ಬರನು ಚೆನ್ನಾಗಿ ಅದು ಪೋಷಣೆ ಇರುತ್ತಾ ಗ್ವಾತ ಸಗಣಿನು ಚೆನ್ನಾಗಿ ಬರುತ್ತೆ ನಮಗೆ ಎಲ್ಲದು. ಅದರಿಂದ ನಾವು ಒಂದೇ ಮಾಡಿದ್ದೀವಿ ಸರ್. ಅದನ್ನು ಚೆನ್ನಾಗಿ ನನಗೆ ವರ್ಷಕ್ಕೆ ಅದ್ರ ಖರ್ಚೆಲ್ಲ ತೆಗೆದು 1 ಲಕ್ಷ ರೂಪಾಯಿ ಅಂತೂ ಆದೇಶ ನಮ್ಮ ಮಂಚಾನದ ಖರ್ಚು ನಾವು ತೋಟದ್ದೇನು ಬಳಸ್ದಂಗೆ ಅದರದ್ದೇ ನಾವು ಹೈನುಗಾರಿಕೆಯಿಂದಲೇ ನಾವು ಮಾಡ್ತೀವಿ ಸರ್. ತೋಟಕ್ಕೂ ಗೊಬ್ಬರ ಆಯ್ತು, ನಮಗೂ ಮಂಚಾನ ಖರ್ಚಿಗೂ ಆಯ್ತು ಸರ್. ಅದರಿಂದ ನಮಗೆ ಚೆನ್ನಾಗಿ ಆಗಿದೆ ಸರ್. ಈಗ ಮೆಕ್ಕೆಜೋಳನು ಒಳ್ಳೆ ಇಳುವರಿ ಬರ್ತೈತೆ, ಚೆನ್ನಾಗಿ ಆದಾಯ ಬರ್ತೈತೆ, ಅಡಿಕೆಯಿಂದನು ಒಳ್ಳೆ ಆದಾಯ ಬರ್ತೈತೆ, ಹೈನುಗಾರಿಕೆಯಿಂದನು ಒಳ್ಳೆ ಆದಾಯ ಬರ್ತೈತೆ. ಇಷ್ಟೊಂದೆಲ್ಲ ಆಸಕ್ತಿಯಿಂದ ಕೃಷಿ ಮಾಡ್ತೀರಾ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಅವರು ಮಾಡ್ಲಾರದು ಸರ್, ಈಗಿನ ಮಕ್ಕಳು ಯಾರು ಅಂತ ಅನ್ಬೇಡ ಸರ್, ಬಹಳ ಅಪರೂಪ ಸರ್. ಅಲ್ಲಿ ಬದುಕನ್ನು ಮಾಡಲ್ಲ ಸರ್. ಈಗ ಯಾರು ಕೂಲರ್ ಕರೆದ್ರು ಕೂಲರೂ ಬರಲ್ಲ ಸರ್. ಯಾಕಂತಂದ್ರೆ ಅಲ್ಲಿ ಮಾಡೋದು ಪಾಲ್ಮೇಕ ಸರ್ ಗುತ್ತಿಗೆ ಯಾವ್ದಲ್ಲಿ ಅವ್ರೇನು ಒಂದೊಂದು ಗಂಟೆಗೆ 500,000 ದುಡಿಬೇಕು. ಏ ಅದನ್ನ ಯಾವನ್ ಮಾಡ್ತಾನೆ ಹೇಳಿ, ಅಗ್ಲಿಂದಾಗಲಿ ಯಾರು ಮಾಡ್ತಾರೆ ಹೇಳು. ಹಂಗೆ ಈಗಿನ ಮಕ್ಕಳು ಸೋಮಾರಿತನ ಬಂದಿದ್ದಾರೆ ಸರ್. ಸೋಮಾರಿತನದಿಂದ ಮಾಡಿದ್ರೆ ಏನು ಆಗಲ್ಲ ಸರ್. ರೈತರ ಮಕ್ಕಳಾಗಲಿ, ನಿಜ ನಮ್ಮ ಮಗನೂ ಇದೆ ಸರ್, ಅವನು ಮುತುವರ್ಜಿಯಿಂದ ಅಪ್ಪಾಜಿ ತೋಟಕ್ಕೆ ಔಷಧಿ ಹೊಡಿಬಾರ್ದು. ಯಾವುದೇ ಆಗಲಿ, ನಾನು ಕೆಲವು ಕಡೆ ನನ್ನ ಮಗನ ಅಡಿಕೆ ವ್ಯಾಪಾರ ಮಾಡ್ತಾ ಇದ್ದೇನೆ ಸರ್, ಹಿಂಗೆಲ್ಲ ಹಳ್ಳಿ ಕಡೆ ಹೋಗ್ತಾ ಇದ್ದೇನಲ್ಲ, ಔಷಧಿ ಹೊಡಿಯೋದ್ರಿಂದ ಭಾಳ ಹಾಳಾಗ್ತಾ ಇದ್ದೇವೆ. ನಾನು ಕೆಲವಾರು ಫಸಲು ತೋಟಕ್ಕೆ ಹೋಗಿ ನೋಡಿದ್ದೀನಿ. ಅದರಿಂದ ನಾವು ಏನು ಮಾಡಿದ್ರು ವರ್ಷಕ್ಕೆ ಎರಡು ಸರಿ ಹೊಲ ಉಳುಮೆ ಮಾಡಿಸ್ತಾನೆ. ಹುಲ್ಲು ಇದೆ ಸರ್, ಈಗ ಆಲಿ ನಮ್ಮ ತೋಟದಲ್ಲಿ ಈಗ ಎಷ್ಟು ಹತ್ರ ಹುಲ್ಲು ಇದೆ ಸರ್. ಅದನ್ನ ಈಗ ಬಾಣಲಿ ಈ ನಡಕೆ ಕೆಡೋಕೆ ಬಂದಾಗ ಬಾಣಲಿ ಕೊಚ್ಚಿಬಿಟ್ಟು ಅದೆಲ್ಲ ಗೊಬ್ಬರ ಆಗುತ್ತೆ. ಪ್ರತಿದಿನ ಬೆಳಗ್ಗೆ ಸರ್ ನಾನು ಅಡಿಕೆ ತೋಟದಲ್ಲಿ ಗರೆನೆಲ್ಲ ಕಟ್ ಮಾಡಿ ಹಾಕ್ತೀನಿ. ಕೆಲವರು ನೋಗ್ತಾರೆ, ಏನು ನಿನ್ಗೆ ಬದುಕಿಲ್ಲ, ಯಾಕಂಗೆ ಕಟ್ ಮಾಡ್ತೀಯ ಅಂತ. ಕಟ್ ಮಾಡಿ ಹಾಕಿದ್ರೆ ಸರ್ ನಾವು ಬಾಣಲಿ ಹೊಡೆಸ್ತೀವ, ಭೂಮಿ ಒಳಗೆ ಸೇರುತ್ತೆ, ಎಲ್ಲ ಪೋಷಕಾಂಶಕ್ಕೆ ಸೇರಿಬಿಟ್ಟು ಜಲ್ದಿ ಕೊಳೆಯುತ್ತೆ ಸರ್. ಹಂಗೆ ಗರೆ ಬಿಟ್ಟರೆ 1-2 ವರ್ಷದ ತನಕ ಅವು ಏನು ಕೊಳೆಯಲ್ಲ ಸರ್, ಹಂಗೆ ಇರುತ್ತೆ. ಅದರಿಂದ ನನಗೆ ಪ್ರತಿ ದಿವಸನೂ ಸರ್ ಅಷ್ಟೇ ಗರಿ ಇರ್ತಾ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಸರ್. ಎಲ್ಲ ನೋಗ್ತಾರೆ ಸರ್ ರೋಡ್ನಲ್ಲಿ ನಮ್ಗೆ ನೋಡಿ, ಅಲ್ಲಿ ಗರಿ ಕಡಿತಾ ಇದ್ರಪ್ಪ ಶಿವಣ್ಣ ಗರಿ ಕಡಿತಾ ಐತಿ ಅಂತಾರೆ. ಏನು ಗರಿ ಕಡಿದ್ರೆ ನಮ್ಗೆ ಏನು ಲಾಸ್ ಇಲ್ಲ ಸರ್, ನಮ್ಗೆ ಒಳ್ಳೆ ಇಳುವರಿ ಬರ್ತದೆ. ನಮ್ಮ ತೆಂಗಿನ ಗರಿ ಬಂದರೂ ಎಲ್ಲ ಸರ್ ಎಲ್ಲ ಪೀಸ್ ಮಾಡಿ ತೋಟ ತುಂಬ ಹಾಕಿಬಿಡ್ತೀನಿ, ಎಲ್ಲ ಚೆನ್ನಾಗಿ ನಮ್ಗೆ ಇಳುವರಿ ಅದರಿಂದ ಬರ್ತಾ ಇದೆ ಸರ್. ಯಾರು ನಕ್ಕರೆ ನಮ್ಮನ್ನ ಏನು ಮಾಡೋದು ಸರ್, ನಮ್ಮ ಇಳುವರಿ ತೆಗಿಬೇಕು. ನಮ್ಮ ನೋಡಿ ಕೆಲವಾರು ಜನ ಕಲ್ತಿದ್ದಾರೆ ಸರ್, ಗೈ ಆತು ಕಡಿತೈತೆ ನಾವು ಕೊಡೋದು ಬಾಣಲಿ ಹೊಡಿಸಿದ್ರೆ ಎಲ್ಲ ಗೊಬ್ಬರ ಚೆನ್ನಾಗಾಗ್ತದೆ ಅಂತ ಕೆಲವರು ಕಲಿತಾ ಇದ್ದಾರೆ ಸರ್ ಈಗಲೂ. ಏ ನೀನು ಮಾಡ್ತೀಯ ಬಂಗೆ ನಾವು ಮಾಡ್ತೀವಿ ಅಂತಂದು. ಮಗ ಕೃಷಿಯಲ್ಲಿ ಏನಾದ್ರೂ ಸಹಾಯ ಮಾಡ್ತಾನ? ಅಯ್ಯೋ ಮಾಡ್ತಾನೆ ಸರ್, ಅವನು ಜವಾಬ್ದಾರಿ ಇದೆ ಸರ್. ಮಗ್ಗುವ ಅವನು ಅಡಿಕೆ ವ್ಯಾಪಾರ ಮಾಡ್ತಾನೆ, ಬಂದ್ರು ಹೊಲದ ಕಡೆ ಜವಾಬ್ದಾರಿ ಎಲ್ಲದು ಯಾರ್ಯಾರ ಮಕ್ಳು ಹೆಂಗಿರ್ತಾರೆ ಸರ್, ನಮ್ಮ ಮಗ ಹೊರಗಡೆ ತಿರುಗಾಡಿದ್ರು ಹೊಲದ ಬಗ್ಗೆನು ತೋಟದ ಬಗ್ಗೆ ಆಗಲಿ ಮೆಕ್ಕೆಜೋಳದ ಬಗ್ಗೆ ಆಗಲಿ ನನಗಿಂತಲೂ ನಮಗೆಲ್ಲ ಬರ್ತಾ ಬರ್ತಾ ವಯಸ್ಸಾಗ್ತದೆ ಸರ್, ಅವರು ಎನ್ಕರೇಜ್ ಕೊಡ್ತಾ ಇದ್ದಾರೆ ಸರ್, ಅಪ್ಪಾಜಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಅದರಿಂದ ಇಳುವರಿ ಚೆನ್ನಾಗಿ ತೆಗಿಬೇಕು, ಎಲ್ಲ ಮುಳುಗೆಜ್ಜೆ ಐತಿ, ಈಗ ಔಷಧಿ ಹೊಡಿಬೇಕು ಅಂತ ಬಂತು ಸರ್, ಔಷಧಿ ಹೊಡೆದ್ರೆ ಬೆಳೆ ಕುಂಠಿತ ಆಗಿಬಿಡ್ತವೆ, ಅದರಿಂದ ಯಾವ ಮುಳುಗೆಜ್ಜೆ ಅಂತಂದು ಬಂದ್ಬಿಟ್ಟೆ ಸರ್, ಈಗ ಎಲ್ಲಿ ಯಾವ ಔಷಧಿ ಹೊಡೆದ್ರು ಹೋಗಲ್ಲ ಸರ್, ಮತ್ತರಿಂದ ಎಲ್ಲ ಕಳೆ ಕೀಳಿಸಿ ನಾವು ಇಳುವರಿ ತಗೋಬೇಕು ಮೆಕ್ಕೆಜೋಳದಲ್ಲಿ, ಆ ಟೈಪು ಎಲ್ಲ ಮಾಡ್ತಾ ಇದ್ದಾರೆ ಸರ್, ಅದು ಮುತುವರ್ಜಿ ಇದೆ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತಾ? ನಮಗೆ ಬಹಳ ಖುಷಿ ಅನಿಸಿದೆ ಸರ್, ನಾವು ಬೇರೆ ಏನು ಮಾಡಿಲ್ಲ ಸರ್, ನಾವು ಕೃಷಿಯಿಂದಲೇ ನಾವು ಮುಂದಾಗ್ತಿರೋ ಸರ್, ಮೊದಲಿಗಿಂತಲೂ ಈಗ ಬರ್ತಾ ಬರ್ತಾನೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್. ನಮ್ಮ ಸುಳ್ಳು ಅದರಲ್ಲಿ ಏನಾಯ್ತು ಸರ್, ನಮ್ಮ ಕೃಷಿಯಿಂದ ಅನುಕೂಲ, ಒಂದು ಬರೀ ಆಕಳಿಂದಲೇ ಲಕ್ಷ ಗಟ್ಟಲೆ ನಮಗೆ ಎಲ್ಲ ಖರ್ಚು ತಗು ಸರ್, ಅದಕ್ಕೆ ಬೂಸ ಹಿಂಡಿ ಹಾಕಿಬಿಟ್ಟು 100,000 ರೂಪಾಯಿ ಅಂತೂ ನಮಗೆ ವರ್ಷಕ್ಕೆ ಸಿಗುತ್ತೆ, ಅಡಿಕೆ ತೋಟದ್ದು ಸಿಗುತ್ತೆ, ಮೆಕ್ಕೆಜೋಳದ್ದು ಸಿಗುತ್ತೆ, ಇನ್ನೇನು ಆಗ್ಬೇಕು ಸರ್ ನಮಗೆ, ಯಾರು ನೌಕರಿ ತಾಗೋದು ನಾವು ಏನು ಮಾಡೋಕೆ ಹೋಗೋಣ, ನನ್ನ ಮಗ ನೌಕರಿ ಕೊಡಿಸ್ಬೇಕು ಅಂತ ಅವನು ಹೋಗ್ಬೇಕು ಅಂತ ಇದ್ದ ಸರ್. ಆಮೇಲೆ ನೋಡಿದ ಏ ನೌಕರಿ ಒಬ್ಬರು ಕೈ ಸಂದಿ ಇರೋದು ಅವ್ರು ಹೇಳಿದಾಗ, ಈಗ ಅವನೇ ನಾನು ನೌಕರಿ ಹೋಗ್ಲಿದ್ದ ಪಾಡ ತಪ್ಪಜಿ ಅಂತಂದು 3-4 ನೌಕರಿಗೆ ಹಾಕಿದ್ದೆ ಸರ್, ಅವನು ಹೋಗ್ಲಿಲ್ಲ, ಈಗ ಇದು ಮಾಡ್ತಾನೆ ಇದನ್ನಲ್ಲೇ. ನೌಕರಿಗೆ ಏನು ದುಡಿತಾರಲ್ಲ ಅವನಿಗೆ 32 ವರ್ಷ ಸರ್ ಮಗ್ಗೆ, ನೌಕರಿಗೆ ಏನು ದುಡಿತಾರೆ ಅಷ್ಟು ಈಗ ದುಡ್ದ ಸರ್. ಮತ್ತೆ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಕೇಳಬೇಕು ಅಂದ್ರೆ ಮನೆಯಲ್ಲಿ ರೇಡಿಯೋ ಇಟ್ಕೊಂಡಿರ್ತಾರೆ ಸರ್, FM ಇಟ್ಕೊಂಡಿರ್ತಾರೆ. ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ಕೊಂಡು ಫೋನ್ ನಂಬರ್ ಇರುತ್ತೆ ಎಲ್ಲ, ಅದರಿಂದ ಫೋನ್ ಮಾಡ್ತಾರೆ ಯಾಕ್ರಿ ಏನ್ ಮಾಡ್ಬೇಕ್ರಿ ಅಂತಂದು, ನಮ್ಮ ಅಕ್ಕಪಕ್ಕ ಗೊತ್ತಿರೋರೆಲ್ಲರೂ ನಮ್ಮ ಹತ್ರ ಫೋನ್ ಮಾಡ್ತಾರೆ ಕೇಳ್ತಾರೆ ಸರ್ ಹಿಂಗೆ ಮಾಡಿದ್ರೆ ಅನುಕೂಲ ಚೆನ್ನಾಗುತ್ತೆ. ನಿಮ್ ಫೋನ್ ನಂಬರ್ ಹೇಳಿ. ನಮ್ದು 94-49-17-75-43 ಸರ್ ನಂಬರ್. ರೈತ ಬಂದವರೇ, ಇದು ಚಿತ್ರದುರ್ಗ ತಾಲೂಕು ಜಮ್ಮೇನಹಳ್ಳಿಯ ಕೃಷಿಕರಾದ ಆರ್ ಕೆ ಶಿವಣ್ಣ ಅವರ ಮೊಬೈಲ್ ಸಂಖ್ಯೆ 944-91-77-543. ಬಹಳ ಸಂತೋಷ ಶಿವಣ್ಣ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಜಮ್ಮೇನಹಳ್ಳಿಯ ಕೃಷಿಕ ಆರ್ ಕೆ ಶಿವಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಮರನಾಥ್ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೊ ಕೆ ಲಿಯೆ ಕುಛ್ ಖಾಸ್ ಜಾನ್ಕಾರಿ. ಯಾತ್ರಾ ಕೆ ದೌರಾನ್ ಧೀರೆ ಧೀರೆ ಚಲೆ, ವಿಭಿನ್ನ ಸ್ಥಾನೋ ಪರ್ ಅನಿವಾರ್ಯ ವಿಶ್ರಾಮ ಕರೆ, ಔರ್ ಏಕ್ ಸಮಾನ್ ಗತಿ ಸುನಿಶ್ಚಿತ ಕರೆ, ಖಾಲಿ ಪೇಟ್ ಯಾತ್ರಾ ನಾ ಕರೆ, ಔರ್ ನಿರ್ಜಲೀಕರಣ ಔರ್ ಸಿರ್ ದರ್ದ್ ಸೆ ನಿಪಟನೆ ಕೆ ಲಿಯೆ ಢೇರ್ ಸಾರಾ ಪಾನಿ ಪಿಯೆ. ಯಾತ್ರಾ ಕೆ ದೌರಾನ್ ಅಪ್ನೆ ಸಾಥ್ ಪೋರ್ಟೇಬಲ್ ಆಕ್ಸಿಜನ್ ಅವಶ್ಯ ಲಾಯೆ, ಕ್ಯೂಂಕಿ ಸಾಂಸ್ ಲೇನೆ ಮೇ ಕಠಿನಾಯಿ ಹೋನೆ ಪರ್ ಯೇ ಸಹಾಯಕ ಹೋತಾ ಹೈ. ಯಾತ್ರಿಯೋ ಕೋ ಯಾತ್ರಾ ಕೆ ದೌರಾನ್ ಪೋಸ್ಟ್ ಪೇಡ್ ಸಿಮ್ ಲೇ ಜಾನೆ ಕಿ ಸಲಾಹ್ ದಿ ಜಾತಿ ಹೈ, ಕ್ಯೂಂಕಿ ಗೈರ್ ಜಮ್ಮು ಕಶ್ಮೀರ್ ಸರ್ಕಲ್ ಕಾ ಪ್ರೀ ಪೇಡ್ ಸಿಮ್ ಜಮ್ಮು ಕಶ್ಮೀರ್ ಮೇ ಕಾಮ್ ನಹಿ ಕರೇಗಾ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700-01-4242 8700-01-4242. ಈಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೌಮ್ಯಕುಮಾರಿ, ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕಾ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ. ನಾನು ಇಂದು ತೆಂಗು ಬೆಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುವಂತೆ ಇದನ್ನ ಕಲ್ಪವೃಕ್ಷ ಅಂತ ಕರೀತಾರೆ. ತೆಂಗು ಅತಿ ಮುಖ್ಯವಾದ ವಾಣಿಜ್ಯ ಬೆಳೆ ಆಗಿದೆ. ತೆಂಗಿನ ಸಸಿಗಳನ್ನು ನೆಟ್ಟ ದಿನದಿಂದ ಜಾಗರೂಕತೆಯಿಂದ ನಿರ್ವಹಣೆ ಮಾಡಿದ ಹೇಳಿದರೆ ಇದು ಅತಿ ಹೆಚ್ಚು ಮತ್ತು ಅತಿ ಬೇಗನೆ ಇಳುವರಿಯನ್ನು ಕೊಡುವಂತಹ ಗಿಡವಾಗಿದೆ. ತೆಂಗು ಬಹುವಾರ್ಷಿಕ ಬೆಳೆ, ಇದು ನೆಟ್ಟ ಜಾಗದಲ್ಲೇ ತುಂಬಾ ವರ್ಷದ ತನಕನೂ ಜೀವಿಸುವಂತಹ ಗಿಡ ಆಗಿರೋದ್ರಿಂದ ಇದಕ್ಕೆ ಪೋಷಕಾಂಶಗಳನ್ನು ಪದೇ ಪದೇ ಕೊಡುವುದು ಅತಿ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಂಡು ಆ ಪ್ರದೇಶದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅಕಸ್ಮಾತ್ ಅಲ್ಲಿ ಕೊರತೆ ಉಂಟಾದರೆ ತೆಂಗಿನ ಮರದ ಬೆಳವಣಿಗೆ ಮತ್ತು ಇಳುವರಿಯಲ್ಲಿಯೂ ಸಹ ಕುಂಠಿತ ಉಂಟಾಗುತ್ತದೆ. ಪ್ರಾಯದ ತೆಂಗಿನ ಮರವು ವರ್ಷದಲ್ಲಿ ಒಂದು 12-13 ತೆಂಗಿನ ಗರಿಗಳನ್ನು ಕೊಡುತ್ತದೆ. ಸೊ ಪ್ರತಿ ಎಲೆಯ ಬುಡದಿಂದ ನಾವು ಕೃಷ ಬರುವುದನ್ನು ನೋಡಬಹುದು. ಆದ್ದರಿಂದ ಒಂದೇ ತೆಂಗಿನ ಮರದಲ್ಲಿ ವಿವಿಧ ಹಂತದಲ್ಲಿ ಕಾಯಿಗಳು ಇರುವುದನ್ನು ಸಹ ಕಾಣಬಹುದಾಗಿದೆ. ಆದ್ದರಿಂದ ತೆಂಗಿನಲ್ಲಿ ಅತಿ ಹೆಚ್ಚಾಗಿ ಪೋಷಕಾಂಶಗಳ ಕೊರತೆಯನ್ನು ಕಾಣಬಹುದಾಗಿದೆ. ಈ ಪೋಷಕಾಂಶ ಕೊರತೆಯು ಇಳುವರಿಯ ಮೇಲೆ ಪ್ರಭಾವ ಬೀರುತ್ತದೆ. ತೆಂಗು ಪೊಟ್ಯಾಶ್ ಪೋಷಕಾಂಶವನ್ನು ಮಣ್ಣಿನಿಂದ ಅಧಿಕವಾಗಿ ಉಪಯೋಗಿಸಿಕೊಳ್ಳುವುದು ಸಂಶೋಧನೆಯಿಂದ ಕಂಡುಬಂದಿದೆ. ಈ ಪೊಟ್ಯಾಶ್ ತೆಂಗಿನ ಕಾಯಿಗಳ ಅಭಿವೃದ್ಧಿಯಲ್ಲಿ ಹೆಚ್ಚಾಗಿ ಬಳಸಲ್ಪಡುತ್ತದೆ. ಆದುದರಿಂದ ತೆಂಗಿಗೆ ಪೊಟ್ಯಾಶ್ನ ಅವಶ್ಯಕತೆ ಹೆಚ್ಚಿನ ಪ್ರಮಾಣದಲ್ಲಿದೆ. ತೆಂಗಿನಲ್ಲಿ ಪೊಟ್ಯಾಶ್ ಪೋಷಕಾಂಶವು ರೋಗ ಅಥವಾ ಕೀಟಗಳ ಬಾಧೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ವೃದ್ಧಿಸುತ್ತದೆ. ತೆಂಗಿನ ಸಸಿಗಳನ್ನು ನೆಟ್ಟ ಸಮಯದಿಂದ ಸಮತೋಲನವಾಗಿ ಪೋಷಕಾಂಶಗಳನ್ನು ಕೊಡುವುದರಿಂದ ಸದೃಢವಾಗಿ ಆರೋಗ್ಯವಾಗಿ ಬೆಳೆದು ಬೇಗನೆ ಫಸಲು ಕೊಡಲು ಪ್ರಾರಂಭಿಸುತ್ತದೆ. ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳು ತಮ್ಮದೇ ಆದ ಕಾರ್ಯಗಳನ್ನು ತೆಂಗಿನ ಬೆಳವಣಿಗೆಯಲ್ಲಿ ನಿರ್ವಹಿಸುತ್ತದೆ. ಸಾರಜನಕವು ತೆಂಗಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಪೋಷಕಾಂಶವಾಗಿದೆ. ಈ ಪೋಷಕಾಂಶವನ್ನು ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ರಸಗೊಬ್ಬರ ಈ ಗೊಬ್ಬರಗಳನ್ನು ಕೊಡುವುದರಿಂದ ಪೂರೈಸಬಹುದಾಗಿದೆ. ರಂಜಕವು ಬೇರಿನ ಬೆಳವಣಿಗೆಯಲ್ಲಿ ಗಣನೀಯ ಪಾತ್ರ ವಹಿಸುತ್ತದೆ. ಅದಲ್ಲದೆ ರಂಜಕವನ್ನು ಅಲ್ಪ ಪ್ರಮಾಣದಲ್ಲಿ ತೆಂಗು ಉಪಯೋಗಿಸಿಕೊಳ್ಳುತ್ತದೆ. ಇದರ ಜೊತೆ ಲಘು ಪೋಷಕಾಂಶಗಳನ್ನು ಕೊಡುವುದು ಅತ್ಯಂತ ಮುಖ್ಯವಾಗಿದೆ. ಯಾಕಂದ್ರೆ ನಾವು ತೆಂಗಿನಲ್ಲಿ ಲಘು ಪೋಷಕಾಂಶಗಳ ಕೊರತೆಯನ್ನು ಯಥೇಚ್ಛವಾಗಿ ಕಾಣಬಹುದಾಗಿದೆ. ತೆಂಗಿನಲ್ಲಿ ಬೋರಾನ್ ಕೊರತೆಯ ಪ್ರಮುಖ ಲಕ್ಷಣವೆಂದರೆ ಚಿಗುರು ಸುಕ್ಕುಗಟ್ಟುವುದು. ಇದರಿಂದ ಎಲೆಯ ಗರಿಗಳು ತುದಿ ಒಣಗಿ ಒರಟಾಗುವುದರಿಂದ ಗರಿಗಳು ಸರಿಯಾಗಿ ಬೇರ್ಪಟ್ಟು ಹೊರ ಬಂದಿರುವುದಿಲ್ಲ. ಬೋರಾನ್ ಕೊರತೆಯ ಇತರ ಲಕ್ಷಣಗಳೆಂದರೆ ಕಾಯಿಯಲ್ಲಿ ಕೊಬ್ಬರಿ ಉತ್ಪಾದನೆಯಾಗದೇ ಇರುವುದು ಹಾಗೂ ಕಾಯಿಯ ಹೊರಭಾಗದಲ್ಲಿ ಸೀಳಿಕೊಂಡಿರುವುದು. ಇದರಿಂದಾಗಿ ರೈತರಿಗೆ ತುಂಬಾ ಲಾಸ್ ಆಗುತ್ತೆ. ಇದನ್ನು ತಡೆಗಟ್ಟಬೇಕಂತ ಹೇಳಿದರೆ 50 ಗ್ರಾಂ ಬೋರಾಕ್ಸ್ ಅನ್ನು ಪ್ರಾಯದ ಗಿಡಗಳಿಗೆ, ಅದಲ್ಲದೆ 20-25 ವರ್ಷಕ್ಕಿಂತ ಜಾಸ್ತಿ ಇರುವ ತೆಂಗಿನ ಗಿಡಗಳಿಗೆ 50-100 ಗ್ರಾಂ ಬೋರಾಕ್ಸ್ ಅನ್ನು ಪ್ರತಿ ವರ್ಷ ಕೊಡಬೇಕಾಗುತ್ತದೆ. ಇದರಿಂದ ಕೊರತೆಯನ್ನು ಸರಿದೂಗಿಸಬಹುದಾಗಿದೆ. ತೆಂಗಿಗೆ ರಾಸಾಯನಿಕ ಗೊಬ್ಬರಗಳು ಸಾರಜನಕ, ರಂಜಕ, ಪೊಟ್ಯಾಶ್ 50 ಗ್ರಾಂ, 320 ಗ್ರಾಂ ಮತ್ತೆ 1200 ಗ್ರಾಂ ಕೊಡಬೇಕು. ಇದನ್ನು ನಾಟಿ ಮಾಡಿದ 3 ತಿಂಗಳ ನಂತರ 1/10, 2/3, 3/2 ಪ್ರಮಾಣ ಕೊಡಬೇಕಾಗುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಡಾಕ್ಟರ್ ಸೌಮ್ಯಕುಮಾರಿ. ಮೊಬೈಲ್ ಸಂಖ್ಯೆ 9663287816. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅಬ್ ಹರ್ ಘರ್ ಕಿ ಛತ್ ಪರ್ ಶಾನ್ ಸೆ ಫಹರೇಗಾ ತಿರಂಗಾ, ಗುನ್ಗುನಾಯೇ ಜಾಯೆಂಗೇ ನವ ವಿಕಾಸ್ ಕೆ ಗೀತ್. ಆನ್ ಬಾನ್ ಶಾನ್ ಕಾ ಪ್ರತೀಕ ರಾಷ್ಟ್ರ ಧ್ವಜ ತಿರಂಗಾ. ಆಯೇ ಆಜಾದಿ ಕೆ ಅಮೃತ ಮಹೋತ್ಸವ ಕೆ ಪಾವನ ಅವಸರ ಪರ ಇಸ್ ಸ್ವಾಧೀನತಾ ದಿವಸ ಹರ್ ಘರ್ ಫಹರಾತೆ ಹೈ ತಿರಂಗಾ ಔರ್ ಲೇತೆ ಹೈ ಭವ್ಯ ಔರ್ ಸಶಕ್ತ ಭಾರತ ಕೆ ನಿರ್ಮಾಣ ಕಾ ಸಂಕಲ್ಪ. ಆಯೇ ಹರ್ ಘರ್ ಫಹರಾಯೇ ತಿರಂಗಾ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕೆ ಯುವರಾಜ್. ಕಾಲ್ ಜಾ